ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯೋ ಸಮಯ 7:20:06. ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡುಬಂದಲ್ಲಿ ತಕ್ಷಣ ಸಂಪರ್ಕಿಸಿ ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ. ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಗೀತೆ. ಆತ್ಮೀಯ ಗಡಿಯ ಗುಟ್ಟ್ಯಾನ ನನ ಕೊಮರ ದಿಟ್ಟಾರ ನೆಲ್ಲ ಕರ್ಶಾನ ಜೋಕುಮಾರ, ದಿಟ್ಟಾರ ನೆಲ್ಲ ಕರ್ಶಾನ ಜೋಕುಮಾರ, ದಿಷ್ಟಾರ ನೆಲ್ಲ ಕರ್ಶಾನ ಜೋಕುಮಾರ, ದಿಟ್ಟಾರ ನೆಲ್ಲ ಕರ್ಶಾನ ಮಾಲವ್ವ ಚಾದವ ಕೊಟ್ಟ ವೈವಾರ ಜೋಕುಮಾರ, ಚಾದವ ಕೊಟ್ಟ ವೈವಾರ ಜೋಕುಮಾರ, ಚಾದವ ಕೊಟ್ಟ ವೈವಾರ ಜೋಕುಮಾರ, ಅಡ್ಡಾಡ ಮಾಳಿನಾಗಿ ದೊಡ್ಡ ದೊಡ್ಡ ಕ್ಯಾರಿ ತುಂಬೆ ಒಡಗೋಳೆಲ್ಲ ಹಸರಾಗೆ ಜೋಕುಮಾರ, ಒಡಗೋಳೆಲ್ಲ ಹಸರಾಗೆ ಜೋಕುಮಾರ, ಒಡಗೋಳೆಲ್ಲ ಹಸರಾಗೆ ಜೋಕುಮಾರ, ಒಡಗೋಳೆಲ್ಲ ಹಸರಾಗೆ ನನ ಕೊಮರ ಗೋಡೆಮಿ ಮೊಣಕ ಹೈನಾಗೆ ಜೋಕುಮಾರ, ಗೋಡೆಮಿ ಮೊಣಕ ಹೈನಾಗೆ ಜೋಕುಮಾರ, ಗೋಡೆಮಿ ಮೊಣಕ ಹೈನಾಗೆ ಜೋಕುಮಾರ, ಗೋಡೆಮಿ ಮೊಣಕ ಹೈನಾಗೆ ನನ ಕೊಮರಾ ಶಿವಕುಮಾರ ಹೆಸರ ಕಾಯಂಗ ನಿನ್ನ ತುಟಿಯ ನನ ಕಮರ ಕುಡಿದ ನಿನ್ನ ಕುಡಿ ಉಬ್ಬ ಜೋಕುಮಾರ ಕುಡಿದ ನಿನ್ನ ಕುಡಿ ಉಬ್ಬ ಜೋಕುಮಾರ ಕುಡಿದ ನಿನ್ನ ಕುಡಿ ಉಬ್ಬ ಜೋಕುಮಾರ ಗಣಿಗಾರ ಮನೆಗೆ ಹೋಗ್ಯಾನ ನನ ಕಮರ ಗಣಿಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಗಣಿಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಗಣಿಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಗಣಿಗಾರ ಮನೆ ಬಿಟ್ಟ ಬರವಲ್ಲ ಕಮಲವ್ವ ಎಣ್ಣೆಯ ಕೊಟ್ಟ ಕಳಸವ್ವ ಜೋಕುಮಾರ ಎಣ್ಣೆಯ ಕೊಟ್ಟ ಕಳಸವ್ವ ಜೋಕುಮಾರ ಎಣ್ಣೆಯ ಕೊಟ್ಟ ಕಳಸವ್ವ ಜೋಕುಮಾರ ದೇಸರ ಮನೆಗೆ ಹೋಗ್ಯಾನ ನಾಳೆ ಕೊಮರ ದೇಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ದೇಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ದೇಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ದೇಸರ ಮನೆ ಬಿಟ್ಟ ಬರವಲ್ಲ ಗಂಗವ್ವ ಚಾದವ ಕೊಟ್ಟ ಕಳಸವ್ವ ಜೋಕುಮಾರ ಚಾದವ ಕೊಟ್ಟ ಕಳಸವ್ವ ಜೋಕುಮಾರ ಚಾದವ ಕೊಟ್ಟ ಕಳಸವ್ವ ಜೋಕುಮಾರ ಅಗಸರ ಮನೆಗೆ ಹೋಗ್ಯಾನ ನನ ಕೊಮರ ಅಗಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಅಗಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಅಗಸರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಅಗಸರ ಮನೆ ಬಿಟ್ಟ ಬರವಲ್ಲ ಮಾಧವ್ವ ಹಚ್ಚಡ ಕೊಟ್ಟ ಕಳಸವ್ವ ಜೋಕುಮಾರ ಹಚ್ಚಡ ಕೊಟ್ಟ ಕಳಸವ್ವ ಜೋಕುಮಾರ ಹಚ್ಚಡ ಕೊಟ್ಟ ಕಳಸವ್ವ ಜೋಕುಮಾರ ಹೂಗಾರ ಮನೆಗೆ ಹೋಗ್ಯಾನ ನನ ಕೊಮರ ಹೂಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಹೂಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಹೂಗಾರ ಮನೆ ಬಿಟ್ಟ ಬರವಲ್ಲ ಜೋಕುಮಾರ ಹೂಗಾರ ಮನೆ ಬಿಟ್ಟ ಬರವಲ್ಲ ನಿಂಗವ್ವ ಹಾರವ ಕೊಟ್ಟ ಕಳಸವ್ವ ಜೋಕುಮಾರ ಹಾರವ ಕೊಟ್ಟ ಕಳಸವ್ವ ಜೋಕುಮಾರ ಹಾರವ ಕೊಟ್ಟ ಕಳಸವ್ವ ಜೋಕುಮಾರ ಹೊಲಿಗೆ ರಾಗ ಹೋಗ್ಯಾನ ನನ ಕೊಮರ ಶರ್ಗಾವ ಹಿಡದ ಎಳದಾನ ಜೋಕುಮಾರ ಶರ್ಗಾವ ಹಿಡದ ಎಳದಾನ ಜೋಕುಮಾರ ಶರ್ಗಾವ ಹಿಡದ ಎಳದಾನ ಜೋಕುಮಾರ ಶರ್ಗಾವ ಹಿಡದ ಎಳದಾನ ನನ್ನ ಕೊಮರ ಒಣಕೀಲೆ ನಿನ್ನ ಬಡದಾರ ಜೋಕುಮಾರ ಒಣಕೀಲೆ ನಿನ್ನ ಬಡದಾರ ಜೋಕುಮಾರ ಒಣಕೀಲೆ ನಿನ್ನ ಬಡದಾರ ಜೋಕುಮಾರ ಒಣಕೀಲೆ ನಿನ್ನ ಬಡದಾರ ನನ ಕೊಮರ ಅಗಸರ ಪಡಿಬಿಡ ಕುಗದಾರ ಜೋಕುಮಾರ ಅಗಸರ ಪಡಿಬಿಡ ಕುಗದಾರ ಜೋಕುಮಾರ ಅಗಸರ ಪಡಿಬಿಡ ಕುಗದಾರ ಜೋಕುಮಾರ ವರುವ ತೋರಸ ನನ್ನ ಗುರುವ ಮಳಿರಾಗ ಬವದಿಟ್ಟ ತೋರಿದ್ದಾರೆ ವರುವ ತೋರಸ ನನ್ನ ಗುರುವ ಮಳಿರಾಗ ಬವದಿಟ್ಟ ತೋರಿದ್ದಾರೆ ವರುವ ತೋರಸ ನನ್ನ ಗುರುವ ಮಳಿರಾಜ ಬವದಿಟ್ಟ ತೋರಿದ್ದಾರೆ ವರುವ ತೋರಸ ನನ್ನ ಗುರುವ ಮಳಿರಾಜ ತೋರಿದ್ದಾರೆ ವರುವ ತೋರಸ ನನ್ನ ಗುರುವ ಮಳಿರಾದ ಬವದಿಟ್ಟ ತೋರಿದ್ದಾರೆ ವರುವ ತೋರಸ ನನ್ನ ಗುರುವ ಮಳಿರ